ಅನ್ನೋದು ಒಂದು ಸಂಪ್ರದಾಯವೇ ಇಲ್ಲ. ಆ ಪರಂಪರೆ ಬರ್ತದೆ. ಯಜ್ಞ ಅನ್ಬೇಕಾದ್ರೆ 4 ಜನ ಪ್ರಧಾನ ಋತ್ವಿಜರು, ಮತ್ತೆ ಅವರಿಗೆ 3 ಜನ ಅಸಿಸ್ಟೆಂಟ್ಸ್, ಮತ್ತೆ 12 ಜನ. ಅದೇ ಪ್ರಧಾನವಾಗಿ ಋಗ್ವೇದವನ್ನ ಅಧ್ಯಯನ ಮಾಡಿ ಋಗ್ವೇದದಲ್ಲಿ ಹೇಳಿರತಕ್ಕಂತಹ ಹವನ ಮಂತ್ರಗಳನ್ನು ಹೇಳಿದ ಕ್ರಮ ಹೌದಾ? ಅವನ ಮಂತ್ರ ಹೇಳಿದ ಮಂತ್ರ ಹೇಳಿದಾಗ ಆ ಮಂತ್ರ ಹೇಳಿ ಮುಗಿಸಿದ ತಕ್ಷಣ ಅವನು ಇಂದ್ರ ಯಸ್ವಾಹ ಇಂದ್ರಾಯ ನಮಃ ಅಂತ ಆಹುತಿ ಕೊಡತಕ್ಕವ ಯಜುರ್ವೇದದ ಪೂರ್ವಿಕ. ಮಂತ್ರ ಹೇಳತಕ್ಕವ ಹೌದಾ? ಋಗ್ವೇದದ ಪೂರ್ವಿಕ. ಋಗ್ವೇದ ಪೂರ್ವಹಿತ ಮಂತ್ರವನ್ನು ಹೇಳ್ತಾರೆ, ಇಂದ್ರನ ಮಂತ್ರವನ್ನು ಹೇಳ್ತಾರೆ. ಆಗ ಯಜುರ್ವೇದದ ಪೂರ್ವಹಿತ ಅವನಿಗೆ ಹೆಸರು ಅಧ್ವರಿಯು. ರಾಮಚಂದ್ರ ಅನ್ನುವ ಅಗ್ನಿಯಲ್ಲಿ ರಾವಣನ ಸಂಹಾರ ಅನ್ನುವ ಯುದ್ಧ ಆದಾಗ ಆಂಜನೇಯ ಆ ಯುದ್ಧದಲ್ಲಿ ಅಧ್ವರ್ಯವಾದ ಹಾಗೆ ಅಂತ ಮುದ್ದವಿಜಯದಲ್ಲಿ ನಾರಾಯಣ ಮಾಡಿದ್ದ ಚರುವಂದನೆ ಮಾಡಿದ್ದಾರೆ. ಹಾಗೆ ಯಜ್ಞದಲ್ಲಿ ಪ್ರಧಾನ ಆಹುತಿ ಕೊಡ್ತಕ್ಕಂಥ ಪ್ರಧಾನ ಗುರು ಇದಾದ್ರು ಆ ಆಹುತಿಗೆ ಮೊದಲು ಹೇಳಬೇಕಾದ ಮಂತ್ರವನ್ನು ಹೇಳುವ ಋಗ್ವೇದ ಹೋತಾ ಹೋತೃ ಅನ್ನುವುದೇ ಅದನ್ನು ಸಂಸ್ಕೃತದಲ್ಲಿ ಹೋತಾ ಅಂತೆ ಹೋತೃ ಅನ್ನುವ ಶಬ್ದ. ಹೋತೃ ಹೋಮ ಮಾಡುವುದಿಲ್ಲ, ಹೋಮ ಮಾಡುವುದಕ್ಕೆ ಬೇಕಾದ ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರಗಳನ್ನು ಹೇಳಿದಾಗ ಆ ಹೋಮದಕ್ಕೆ ಆಹುತಿ ಕೊಡ್ತಕ್ಕವ ಇಂದ್ರಾಯ ಸ್ವಾಹ ಇಂದ್ರಾಯ ನಮಃ ಅಂತ ಆಹುತಿ ಕೊಡ್ತಕ್ಕವ ಅಧ್ವರಿ ಅವರು ಯಜುರ್ವೇದದು. ಆಮೇಲೆ ಈ ಹವನ ಆಗುವಾಗ ಒಂದು ಕಡೆಯಿಂದ ಗಾನ ನಡೀತಾ ಇದೆ ಸಾಮಾನ್ಯ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಗಳನ್ನ ಯಾವ ಯಾವ ಗಾನದಲ್ಲಿ ಪದ್ಧತಿಯಿಂದ ಹಾಡಬೇಕು ಅನ್ನುವಂತಹ ವ್ಯವಸ್ಥೆ ಇದೆ. ಅದು ಸಾಮವೇದವನ್ನ ಗಾನ ಮಾಡ್ತಕ್ಕ ಹೋದ್ರೆ ಉದ್ಘಾತ ಅಂತ. ಹೀಗೆ 3 ಜನ ಪುರೋಹಿತರಿದ್ದಾರೆ. ವಾಗೇಂದ್ರಿಯಕ್ಕೆ ಸಂಬಂಧ ಇವರೆಲ್ಲ ವಾಕ್ಯದ ಕೆಲಸ, ಬಾಯಿಯ ಕೆಲಸ. ಋಗ್ವೇದವನು ಋಗ್ಮಂತ್ರವನ್ನು ಹೇಳ್ತಾರೆ, ಯಜುರ್ವೇದವನು ಅದಕ್ಕೆ ಇಂದ್ರಾಯ ಸ್ವಾಹ ಇಂದ್ರಾಯ ನಮಃ ಅಂತ ಆವತಿ ಕೊಡ್ತಾರೆ. ಸಾಮವೇದವರು ಆಗ ಹಾಡ್ತಾರೆ. ಇದು ವಾಗೇಂದ್ರಿಯಕ್ಕೆ ಸಂಬಂಧಪಟ್ಟ 3 ಕರದಕ್ಕೆ ವಾಗೇಂದ್ರಿಯದಲ್ಲಿ 3 ಪಾದಗಳು ಅಂತ ಹೇಳಿದ್ರು. ಈ ವಾಗೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ 3 ಪಾದಗಳು ಈ 3 ಜನ ಪುರೋಹಿತರಲ್ಲಿದೆ. ಮನಸ್ಸಿಗೆ ಸಂಬಂಧಪಟ್ಟಂತಹ ಅವನು 4ನೆಯ ಪುರೋಹಿತ. ಅವನ ಹೆಸರು ಬ್ರಹ್ಮ. ಅವನು ಬ್ರಹ್ಮ ಅಂದ್ರೆ ಇಡೀ ಯಜ್ಞದ ಸೂಪರ್ವೈಸರ್ ಅಂತ. ಅವನು ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲವನ್ನೂ ಕಲ್ಪಿಸಬೇಕು. ಅವನು ಯಾವ ಮಂತ್ರವನ್ನು ಹೇಳಲಿಕ್ಕೆ ಸುಮ್ಮನೆ ನೋಡ್ತಾ ಇದ್ದಾನೆ. ಪ್ರತಿಯೊಂದನ್ನು ಕೂಡ ಅವನು ಮನಸ್ಸು ಕೊಟ್ಟು ಪ್ರತಿಯೊಂದು ಕ್ರಿಯೆಯನ್ನು ನೋಡ್ತಾ ಇರಬೇಕು. ಎಲ್ಲಿಯಾದರೂ ತಪ್ಪು ನಡೆದರೆ ಕರೆಕ್ಷನ್ ಮಾಡುವುದು ಮಾತ್ರ ಅವನ ಕೆಲಸ ಬಂತು. ಅವರು ಏನು ಮಾಡಲಿಕ್ಕೆ ಅದಂತ ಈ 3ರಿಗಿಂತ ದೊಡ್ಡ ಸ್ಥಾನ ಅವನು. ಯಾಕೆಂದ್ರೆ ಈ 3 ಮಾಡುವ ತಪ್ಪನ್ನ ತಿದ್ದುವ ಕೆಲಸ ಅವನು. ಅವರು ಸ್ವಯಂ ಏನು ಮಾಡುವುದು? ಅವನು ಬ್ರಹ್ಮ ಅಂತ 4ನೇ ಪುರೋಹಿತ. ಅವನಿಗೆ ಕೆಲಸ ಏನು ಅಂದ್ರೆ ಮನಸ್ಸಿನಲ್ಲಿ ಇದನ್ನು ಮನನ ಮಾಡ್ತಾ ಅದಕ್ಕೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡುವುದು ಅಬ್ಸರ್ವೇಷನ್ ಮಾತ್ರ ಒಂದು ವಾಗೇಂದ್ರಿಯದ ವ್ಯಾಪಾರ ಇಲ್ಲ. ಅವನ ಮನಸ್ಸು ಅದರಿಂದ ಪ್ರಾಣದೇವರ ಒಂದು ಪಾದ ಬ್ರಹ್ಮನಲ್ಲಿರುತ್ತದೆ, 3 ಪಾದ ಹೋತ ಅಧ್ವರಿಯು ಮತ್ತು ಉದ್ಘಾತ ಇವರಲ್ಲಿ. ಹೀಗೆ ಮನಶ್ಚ ವಾಚ್ಯ ವರ್ತನೆ ಅದನ್ನು ವಿವರಣೆ ಕೊಡ್ತಾರೆ. ಎಲ್ಲೆಲ್ಲಿ ಹೇಗೆ ಹೇಗೆ ಎಲ್ಲೆಲ್ಲಿದೆ ಅಂದ್ರೆ ಅದನ್ನು ಸಂಸ್ಕಾರ ಮಾಡ್ತಕ್ಕವರು ಮನಸ್ಸಲ್ಲಿ ಇರತಕ್ಕಂತಹ ಭಗವಂತನ ಪ್ರಾಣದೇವರ ಪಾದವನ್ನ ಚೆನ್ನಾಗಿ ಅದಕ್ಕೆ ಆರಾಧನೆ ಮಾಡಿ ಅದನ್ನು ಸಂತೋಷಗೊಳಿಸುವುದು ಮತ್ತು ಭಾಗ್ಯದಲ್ಲಿರ್ತಕ್ಕಂತಹ ಪಾದವನ್ನು ಸಂಸ್ಕಾರಗೊಳಿಸುವುದು ಅದನ್ನು ಆರಾಧಿಸುವುದು ಯಾರ್ಯಾರಂದ್ರೆ ತಯೋ ಅನ್ಯತರಾಂ ಮನಸಾ ಸಂಸ್ಕರೋತಿ ಬ್ರಹ್ಮ ವಾಚಾ ಭೂತ ಅಧ್ವರಿ ಉದ್ಗಾತ ಅನ್ಯತರಾಂ ತಯೋ ಅನ್ಯತರಾಂ. ಆ 2 ಪಾದಗಳಲ್ಲಿ ಒಂದನ್ನ ಅಂದ್ರೆ ಮನಸ್ಸಿನಲ್ಲಿರತಕ್ಕಂತಹ ಪಾದವನ್ನ ಮನಸಾ ಸಂಸ್ಕರೋತಿ ಬ್ರಹ್ಮ ತನ್ನ ಮನಸ್ಸಿನಲ್ಲಿ ಇಡೀ ಯಜ್ಞದ ಕರ್ಮವನ್ನ ನೋಡ್ತಾ ಮನನ ಮಾಡ್ತಾ ಇರತಕ್ಕಂತಹ ಬ್ರಹ್ಮ ಅನ್ನತಕ್ಕಂತಹ ಪುರೋಹಿತ ಅದನ್ನ ಆರಾಧಿಸ್ತಾ ಇರ್ತಾರೆ. ಮತ್ತೊಂದು ಪಾದವನ್ನು ವಾಗೇಂದ್ರಿಯದಲ್ಲಿರ್ತಕ್ಕಂತಹ ಪಾದವನ್ನ ವಾಚ ವಾಗೇಂದ್ರಿಯದಿಂದ ಮಂತ್ರಗಳನ್ನು ಉಚ್ಚರಿಸುವ ಮೂಲಕ ಅದಕ್ಕೆ ಯಜುಸ್ಸಾಮಗಳನ್ನು ಉಚ್ಚರಿಸುವ ಮೂಲಕ ಹೋತ ಅಥವಾ ಉದ್ಘಾತ ಅನ್ನಿಸ್ತಾರೆ. ಈ 3 ಜನ ಸಂಸ್ಕಾರ ಮಾಡ್ತಾ ಇರ್ತಾರೆ. ಸಂಸ್ಕಾರ ಅಂದ್ರೆ ಅದನ್ನ ಆರಾಧಿಸುವುದು. ಹೀಗೆ ಪ್ರಾಣದೇವರ ಯಜ್ಞಕ್ಕೆ ಸಂಬಂಧಪಟ್ಟ 2 ಪಾದಗಳು ಈ 4 ಮಧ್ಯದಲ್ಲಿ ಹಂಚಿ ಹೋಗಿದೆ. ಬ್ರಹ್ಮನಲ್ಲಿ ಮನಸ್ಸು ಅವನು ಮನನ ಮಾಡುವುದಷ್ಟೇ. ಹೋತೃ ಅಧ್ವರಿಯು ಮತ್ತು ಉದ್ಘಾತಗಳಲ್ಲಿ ವಾಗೇಂದ್ರಿಯದ ಮೂಲಕ ವಾಗೇಂದ್ರಿಯದ ಪಾದದ ಆರಾಧನೆ ಮಾಡ್ತಾರೆ. ಋತು ಯಜುಸ್ಸಾಮಗಳನ್ನ ಸ್ವಚ್ಛವಾಗಿ ಶ್ರುತಿಬದ್ಧವಾಗಿ ಉಚ್ಚರಿಸುವ ಮೂಲಕ ಹೀಗೆ ಇದ್ದಾಗ ಸಯತ್ರ ಉಪಾಕೃತೆ ಪ್ರಾತರನುವಾಕೆ ಪುರಾ ಕಾರ್ಯ ಬ್ರಹ್ಮ ಅವನು ವ್ಯಪವದತಿ. ಒಂದು ವೇಳೆ ಇಂಥ ಒಂದು ಪ್ರಸಂಗದ ಯಜ್ಞ ನಡೀತಾ ಇದೆ, ಯಜ್ಞ ನಡೀತಾ ಇರುವಾಗ ಬ್ರಹ್ಮ ಇದ್ದಾನಲ್ಲ ಅವನು ಪ್ರಾತರನುವಾಗಿ ಉಪಾಕೃತೆ, ಪ್ರಾತರನುವಾಗಾದ್ರೆ ಬೆಳಿಗ್ಗೆ ಮಾಡತಕ್ಕಂಥ ಹೋಮ ಮೂರು ಹೊತ್ತು ಪ್ರಾತಸ್ತವನ, ಆ ಪ್ರಾತಸ್ತವನದ ಮಂತ್ರ ವಿಧಿ ಪ್ರಾರಂಭ ಆಗಿದೆ, ಉಪಾಕೃತೆ ಪ್ರಾರಂಭ ಆಗಿದೆ, ಬೆಳಗ್ಗಿನ ಹೋಮ ಪ್ರಾರಂಭ ಆಗಿದೆ. ಅದು ಮುಕ್ತಾಯ ಉಪಧಾನೀಯ ಅಂದ್ರೆ ಅದು ಉಪಸಂಹಾರ, ಕೊನೆ ಕನ್ಕ್ಲೂಷನ್ ಪ್ರಾರಂಭ ಆಗಿದೆ. ಪುರಾ ಉಪಧಾನೀಯ ಅದರ ಕನ್ಕ್ಲೂಷನ್ ಆಗುವ ಮುಂಚೆ ಯಾಗ ಪ್ರಾರಂಭ ಆಗಿದೆ ಬೆಳಗ್ಗಿನದ್ದು, ಅದು ಮುಗಿಯುವ ತನಕ ಮಧ್ಯದಲ್ಲಿ ಮಾತಾಡುವಾಗಿಲ್ಲ, ಸದ್ದು ಮಾಡುವಾಗಿಲ್ಲ. ಒಂದು ವೇಳೆ ಬ್ರಹ್ಮ ಆಗಿದ್ದವ ಮಧ್ಯದಲ್ಲಿ ಏನೋ ಒಂದು ಮಾತಾಡಬೇಕಾಗ್ತಿತ್ತು, ಯಾರೊಬ್ಬರು ಬಂದರು, ಹೊಸಬರು ಬಂದರು, ಯಾರೊಬ್ಬರು ಬಂದರು ಅಂತ ಹೇಳ್ಬಿಟ್ಟ ಕೇಳಿಬಿಟ್ರೆ ಯಜ್ಞ ನಾಶ ಆಗ್ಬೋದು. ಯಾಕೆಂದ್ರೆ ಅಸಲು ಒಳಗಿನ ಮನಸ್ಸಿನ ಪಾದವನ್ನು ಬಿಟ್ಟು ಹೊರಗೆ ಬಂದ, ಆ ಪಾದಕ್ಕೆ ಪ್ರಚಾರ ಆಯ್ತು. ಪುರಾ ಉಪಧಾನೀಯ ಅವು ವ್ಯಪ ಬ್ರಹ್ಮ ವ್ಯಪವದತಿ ಅಂದ್ರೆ ಏನೋ ಒಂದು ತಪ್ಪಾಗಿ ಮಾತಾಡುದು, ಅದಕ್ಕೆ ಅಸಂಗತವಾದಂತಹ ವಿಷಯವನ್ನು ಬರೇ ವದತಿ ಅಲ್ಲ ವ್ಯಪವದತಿ ಅಪವಾದ, ಅಪವಾದ ಅಂದ್ರೆ ಅಬದ್ಧವಾದಂತಹ ಮಾತನಾಡು, ಏನೋ ಸಂಬಂಧಕ್ಕೆ ಯಜ್ಞಕ್ಕೆ ಸಂಬಂಧ ಪಡೆದ ಏನೋ ಒಂದು ಮಾತಾಡಿದೆ, ಅರ್ಥೋ ಕರೆಕ್ಟ್ ಪಡೆದ ಅಂದ್ರೆ ಯಾರನ್ನೊಬ್ಬರು ಯೋಗಕ್ಷೇಮ ವಿಚಾರಿಸಿದ ಆಗ ವ್ಯಪವದತಿ ಏನಾಯ್ತು ಅವಾಗ, ಅವಾಗ ಏನು ಅಂದ್ರೆ ಅನ್ಯತರಾಮೇವ ವರ್ತರೀಂ ಸಂಸ್ಕೃವಂತಿ ಅನ್ಯಾಂ ವರ್ತರೀಂ ಅನ್ಯಹೀಯತೆ ಅನ್ಯತರ. ಅವಾಗ ಈ ಮೂರು ಜನರ ಪಾದ ಉಂಟಲ್ಲ, ಭಾಗೇಂದ್ರದಲ್ಲಿರತಕ್ಕಂತಹ ಪ್ರಾಣದೇವರ ಪಾದ, ಅದಕ್ಕೆ ಮಾತ್ರ ಪೂಜೆ ನಡೆದಾಗ, ಒಂದು ಪಾದಕ್ಕೆ ಪೂಜೆ ನಡೆದಾಗ ಇವನ ಮನಸ್ಸಲ್ಲಿರತಕ್ಕಂತಹ ಪಾದಕ್ಕೆ ಅಪಚಾರ ಮಾಡಿಬಿಟ್ಟೆ, ಅನ್ಯಹೀಯತೆ ಆ ಪಾದದ ಪೂಜೆ ನಷ್ಟವಾಗೋಯ್ತು. ಅವನು ವಿಕ್ಷಿಪ್ತ ಆಯ ಮನಸ್ಸು ಬೇರೆ ಕಡೆ ಹೋಯ್ತು, ಆ ಮನಸ್ಸು ಏಕಾಗ್ರತೆ ಹೋಯ್ತು, ಅದನ್ನ ಮನಸ್ಸಲ್ಲಿರ್ತಕ್ಕಂತಹ ಪ್ರಾಣದೇವರ ಪಾದಕ್ಕೆ ನಡೀಬೇಕಾದಂತಹ ಪೂಜೆ ಅದು ವಿಘ್ನ ಆಗಿತ್ತು. ಅನ್ಯಾಮೇವ ವರ್ತನೆ ಸಂಸ್ಕೃತ ಒಂದು ಉಳಿದಿರತಕ್ಕ ಅಧ್ಯಕ್ಷರ ಮತ್ತೊಂದು ಪಾದದಲ್ಲಿ ಸಂಸ್ಕಾರ ಪೂಜೆ ನಡೀತಾ ಇದೆ. ಋಗ್ವೇದಿಗಳವರು ಮಂತ್ರ ಹೇಳ್ತಾ ಇದ್ದಾರೆ, ಯಜುರ್ವೇದಿಗಳು ಆಹುತಿ ಕೊಡ್ತಾ ಇದ್ದಾರೆ, ಸಾಮವೇದಿಗಳು ಆರಂಭ, ಅದೆಲ್ಲ ಸರಿಯಾಗಿದೆ. ಇವಾಗ ಪ್ರಾಣದೇವರ ಪೂಜೆಯಲ್ಲಿ ಒಕ್ಕಾದ ಪೂಜೆ ಆಯಿತು, ಒಂದು ಕಾಲಿಗೆ ಪೂಜೆ ನಡೆಯಲಿಲ್ಲ. ಹಾಗೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಸಯಥ ಏಕಪಾಕೃತೆ ಕಚ್ಚಿ ರಥೋವ ಏಕೇನ ಚಕ್ರೇಣ ವರ್ತಮಾನ ಕೃಷಿ ಸಯಥ ಏಕಪಾಕೃತ್ ಒಂದು ಕಾಲದಿಂದ ಮನುಷ್ಯ ನಡೆದರೆ ಹೇಗೆ, ಅಥವಾ ಏಕೇನ ಚಕ್ರೇಣ ರಥೋವ ರಥದ ಒಂದು ಗಾಲಿ ತೆಗೆದು ಒಂದೇ ಗಾಲಿಯಲ್ಲಿ ಗಾಡಿಯನ್ನು ಮುಂದಕ್ಕೆ ಒಯ್ದರೆ ಹೇಗೆ, ಕೃಷಿ ಗಾಡಿ ಬಿದ್ದು ಹೋಗುತ್ತೆ, ಒಂದು ಕಾಲ ನಡೆಯುವನು ಸ್ವಲ್ಪ ಹೊತ್ತು ನಡೆದನು ಮತ್ತೆ ಬಿದ್ದು ಹೋಗ್ತಾನೆ, ನಿರಂತರವಾಗಿ ಒಂದು ಕಾಲ ನಡೀಲಿಕ್ಕೆ ಆಗುವುದಿಲ್ಲ. ಒಂದು ಕಾಲಿನಲ್ಲಿ ಆದರೂ ಅಭ್ಯಾಸ ಮಾಡಿ ನಡೆದುಬಿಡಬಹುದು, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಹುಟ್ಟಿನಿಂದ ಒಂದು ಕಾಲದವರು ಜೀವನಡಿ ನಡೀತಾರೆ, ಏನೋ ಒಂದು ಉಪಾಯ ಎಲ್ಲ ಅಭ್ಯಾಸ ಮಾಡಿ. ಅದಕ್ಕೆ ಎರಡನೇ ದೃಷ್ಟಾಂತ ಕೊಟ್ಟು ಮನುಷ್ಯ ಆದರೂ ತನ್ನ ಬುದ್ಧಿಯನ್ನು ಬಳಸಿ ಒಂದು ಕಾಲದಲ್ಲಿ ಪ್ರಾಕ್ಟೀಸ್ ಮಾಡಿ ನಡೀಬಹುದು. ರಥೋವ ಏಕೇನ ಚಕ್ರೇಣ ಒಂದು ಚಕ್ರದ ರಥ ಆದಾಗ ಅದು ಬೀಳೋದೇ, ಮೂಮೆಂಟ್ ಕೊಟ್ಟರೆ ಬಿದ್ದೆ ಹೋಗುವುದು, ಹೊರತುಕೊಂಡು ಹೋಗುವ ಹಾಗಿಲ್ಲ. ಅದಕ್ಕೆ ಎರಡನೇ ದೃಷ್ಟಾಂತ ರಥೋವ ಏಕೇನ ಚಕ್ರೇಣ ವರ್ತಮಾನ ಒಂದೇ ಗಾಲಿ ಇರುವ ರಥ ಹೇಗೆ ರಿಷ್ಯೇ ಅಂದ್ರೆ ಬಿದ್ದು ಹೋಗುತ್ತೋ ನಾಶವಾಗಿ ಹೋಗುತ್ತೋ, ಏವಂ ಅಸ್ಯ ಯಜ್ಞ ರಿಷ್ಯೇ ಹಾಗೆ ಯಜ್ಞ ಮಾಡಿಸುವಂತಹ ಯಜಮಾನನ ಯಜ್ಞ ಏನಿದೆ ಅದು ಆ ಬ್ರಹ್ಮನ ದೋಷದಿಂದ ಇವನ ಯಜ್ಞ ನಾಶವಾಗುತ್ತೆ. ಯಜ್ಞ ನಾಶವಾದ ಏನಾಗುತ್ತೆ, ರಿಷ್ಯಂತಂ ಯಜ್ಞವನು ಯಜ್ಞಂ ರಿಷ್ಯಂತಂ ಯಜಮಾನ ಅನುರಿಷ್ಯ ಯಜ್ಞ ನಾಶ ಆಗುವುದಷ್ಟೇ ಅಲ್ಲ, ಆ ಯಜ್ಞ ಮಾಡಿದ ಯಜಮಾನದಿಂದ ನಿಷ್ಠ ಆಗುತ್ತೆ. ಅದರಿಂದ ಏನಾಗುತ್ತೆ, ಸ ಇಷ್ಟವಾ ಪಾಪೀಯ ಅಂತ ಬರುವುದು, ಯಜ್ಞ ಮಾಡಿ ಪಾಪ ಕಟ್ಟಿಕೊಳ್ತಾನೆ. ಯಜ್ಞದಿಂದ ಪುಣ್ಯ ಕಟ್ಟಿಕೊಳ್ಳುವ ಬದಲು ಯಜ್ಞ ಮಾಡಿ ಪಾಪ ಕಟ್ಟಿಕೊಳ್ತಾನೆ. ಯಾಕೆಂದ್ರೆ ಪ್ರಾಣದೇವರ ಪೂಜೆ ಲೋಪ, ಹಾಗಾಗಿ ಅವನು ಯಜ್ಞ ಮಾಡಿ ಪಾಪ ಕಟ್ಟಿಕೊಂಡ ಹಾಗೆ. ಈ ಪೌರೋಹಿತ್ಯ ಅನ್ನುವುದು ಎಷ್ಟು ಮಹತ್ವದ, ಎಷ್ಟು ಹೊಣೆಗಾರಿಕೆಯ ಕೆಲಸ ಅನ್ನೋದು ಇದರಿಂದ ತಿಳಿಯುತ್ತೆ. ನಾವು ಯಾರನ್ನೋ ಪುರೋಹಿತ ಕರೀತೇವೆ, ನಮಗೆ ಏನೋ ಗೊತ್ತಿಲ್ಲದೆ ಇತ್ತು, ಅದನ್ನ ಆಚಾರನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳಿದ್ರೆ ಗೊತ್ತಾಗಿದೆ. ಆದ್ರೆ ಅವರು ಮಾಡುವ ಎಲ್ಲಾ ತಪ್ಪುಗಳಿಗೆ ನಾವು ಕ್ಷಮೆ, ಅವರು ತಪ್ಪು ಮಂತ್ರವನ್ನು ಉಚ್ಚರಿಸಿ ಬಂದಿರತಕ್ಕಂಥ ಅದೇಷ್ಟಕ್ಕೆ ನಾವು ಕ್ಷಮೆ. ಇದು ವೇದಕಾಲದ ಕಾನ್ಸೆಪ್ಟ್. ಅದನ್ನು ಒಬ್ಬ ಪುರೋಹಿತ ಆಗಬೇಕಾಗಿದ್ರೆ ಅವರು ಸರ್ವಶಾಸ್ತ್ರಜ್ಞ ಆಗಿರ್ಬೋದು, ಎಲ್ಲ ವೇದಗಳನ್ನ ಸ್ವಚ್ಛವಾಗಿ ವಿಚಾರ ಮಾಡಬೇಕು, ಎಲ್ಲ ಕರ್ಮಕಾಂಡಗಳ ಸಮಗ್ರ ಜ್ಞಾನ ಇರುವವನಾಗಿರ್ಬೋದು. ಅದು ಇರದೇ ಇದ್ದ ಅವನು ಪುರೋಹಿತ ಆಗಿದ್ದರೆ ಅವನು ಮಾಡಿದ ಪೌರೋಹಿತ್ಯದಿಂದ ಇಷ್ಟ ಆಗುವುದಕ್ಕಿಂತ ಹೆಚ್ಚು ಅನಿಷ್ಟ ಆಗುತ್ತದೆ. ಸ ಇಷ್ಟ ಪಾಪಿಯ ಯಾಗ ಮಾಡಿ ಪಾಪ ಕಟ್ಟಿಕೊಳ್ತಾನೆ. ಹೀಗೆ ಆಗಿ ಇದಕ್ಕೆ ಇನ್ನೊಂದು ರೀತಿಯಿಂದ ಇನ್ನೊಂದು ಮುಖ, ಒಂದು ವೇಳೆ ಹಾಗಾಗದೇ ಇದ್ರೆ ಏನಾಯ್ತು, ಇವನು ಅಥಯದ ಅಥಯತ್ರ ಉಪಕ್ರಾಂತಿ ಉಪಾಕೃತೆ ಪ್ರಾತರನು ಮಾಕೆ ಆಮೇಲೆ ನಪುರ ಪರಿಧಾನೀಯ ಬ್ರಹ್ಮ ವ್ಯಪವದತಿ. ಒಂದು ವೇಳೆ ಪ್ರಾತರ ಅನುವಾಕ ಬೆಳಗಿನ ಹೋಮ ಪ್ರಾರಂಭ ಆಗಿದೆ, ಪರಿಧಾನೀಯ ಅದರ ಅವಸಾನ ಆಗುವ ತನಕ ಪುರಾ ಬ್ರಹ್ಮ ವ್ಯಪವದತಿ. ಆ ಬ್ರಹ್ಮ ಅನ್ನುವಂತಹ ಋತ್ವಿಕ್ ಇದ್ದಾನಲ್ಲ, ಅವನು ತಪ್ಪಿ ಮಾತಾಡದೇ ಇದ್ದರೆ ಅವನು ಮೌನದಿಂದ ಮನನ ಮಾಡುತ್ತಾ ಸಮಗ್ರವಾದ ಯಜ್ಞಕ್ರಿಯೆಯ ಅನುಪೂರ್ವಿಯನ್ನು ಅಧ್ಯಯನ ಮಾಡಿಕೊಂಡು ಅದಕ್ಕೆ ನಿಯಾಮಕವಾದ ಪ್ರಾಣಶಕ್ತಿಯನ್ನು ಮನಸ್ಸನ್ನು ಧ್ಯಾನ ಮಾಡ್ತಾ ಇದ್ದರೆ ಆವಾಗ ಕೊನೆಯವಾದ ಉಭಯೇವ ವರ್ತನಿ ವರ್ತನಿ ಸಂಸ್ಕುರುವಂತಿ ಭಗವಂತ ಪ್ರಾಣದೇವರ ಎರಡೂ ಪಾದಗಳನ್ನು ಪೂಜಿಸ್ತಾನೆ. ಮನಸ್ಸಲ್ಲಿರ್ತಕ್ಕಂಥ ಪಾದ ಭಾಗಿತ್ರಿ ಎಂದು ನಡೆದಿದೆ. ಉಭಯೇವ ವರ್ತನಿ ಸಂಸ್ಕುರುವಂತಿ ಹಾಗೆ ಅದರಿಂದ ನಾನ್ಯತರಾಹೀಯತೆ, ಅದನ್ನು ಯಾವುದೇ ಒಂದು ಪಾದ ಲೋಪಾಗಲಿಲ್ಲ, ಎರಡು ಪಾದ ಸಮಾನವಾದಂತಹ ಪೂಜೆ ನಡೆದಾಗಬೇಕು. ಆಗೇನಾಗುತ್ತೆ, ಸಯಥ ಉಭಯ ಪಾದ ವ್ರಜನೆ ಆಗ ಹೇಗಾಗುತ್ತೆ ಅಂದ್ರೆ ಎರಡು ಕಾಲಿನವ ನಡ್ಕೊಂಡು ಹೋದಾಗ ಸಾಂಗವಾದ ವೇದ ಕ್ರಿಯೆ ಯಜ್ಞಕ್ರಿಯೆ ಮುಗಿದೋಗುತ್ತೆ. ಎರಡು ಕಾಲಿನವ ಅದಕ್ಕೆ ಇನ್ನೊಂದು ದೃಷ್ಟಾಂತ ಇಂದ ಹೇಳ್ತಾರೆ, ರಥೋವಾ ಭಾಭ್ಯಾಂ ಚಕ್ರಾಭ್ಯಾಂ ವರ್ತಮಾನ. ಎರಡು ಕಾಲಿನಿಂದ ಎರಡು ಗಾಲಿಯಿಂದ ಇರತಕ್ಕಂತಹ ರಥ ಹೇಗೆ ನಿರಾತಂಕವಾಗಿ ಮುಂದೆ ಹೋಗುತ್ತೆ, ಎರಡು ಪಾದಗಳಿಂದ ನಡೆಯುವ ಮನುಷ್ಯ ಹೇಗೆ ನಿರಾತಂಕವಾಗಿ ಮುಂದೆ ಹೋಗ್ತಾನೆ, ಹಾಗೆ ಪ್ರತಿಷ್ಠಿತ ಪ್ರತಿಷ್ಠಿತ ಆ ರೀತಿ ಪ್ರತಿಷ್ಠಿತವಾಗುತ್ತೆ. ಅಂದ್ರೆ ಗಟ್ಟಿಯಾಗಿ ಯಜ್ಞ ನೆಲೆಗೊಂಡು ಅದು ನಮ್ಮ ಪುಣ್ಯ ಸಾಧನವಾಗುತ್ತೆ. ಏವಮಸ್ಯ ಯಜ್ಞ ಪ್ರತಿಷ್ಠತಿ, ಅದೇ ರೀತಿ ಯಜಮಾನ ಮಾಡಿರತಕ್ಕಂಥ ಯಜ್ಞವೂ ಕೂಡ ಗಟ್ಟಿಯಾಗಿ ಪುಣ್ಯ ಸಾಧನವಾಗಿ ಅವನಲ್ಲಿ ನೆಲೆಗೊಳ್ಳುತ್ತೆ. ಆದರೆ ಯಜ್ಞಂ ಪ್ರತಿಷ್ಠಂತಂ ಯಜಮಾನೋ ಅನು ಪ್ರತಿಷ್ಠತಿ, ಯಜ್ಞ ಪ್ರತಿಷ್ಠಿತವಾದರೆ ಅದನ್ನು ಮಾಡಿರತಕ್ಕಂಥ ಯಜಮಾನನು ಗಟ್ಟಿಯಾಗುತ್ತೆ, ಆ ಯಜ್ಞದ ಫಲವನ್ನು ಪಡೆದ ಪಡೆದೇ ಏನಾಯಿತು. ಸ ಇಷ್ಟ್ವಾ ಶ್ರೇಯಾನ್ ಭವತಿ, ಅವನು ಯಜ್ಞ ಮಾಡಿ ಪುಣ್ಯ ಫಲವನ್ನು ಕಟ್ಟಿಕೊಳ್ತಾನೆ. ಬ್ರಹ್ಮರುತ್ವಿಕ್ಕು ತಪ್ಪು ಮಾಡಿದರೆ ಆ ಯಜ್ಞದಿಂದ ಬರತಕ್ಕ ಪಾಪ ಯಜಮಾನನಿಗೆ, ಬ್ರಹ್ಮತ್ವಕ್ಕು ಸರಿಯಾಗಿ ಮಾಡಿದರೆ ಆ ಯಜ್ಞದ ಪುಣ್ಯ ಯಜಮಾನನಿಗೆ. ಹೀಗೆ ಪಾಪ ಪುಣ್ಯದ ನಿರ್ಣಯ ಮಾಡತಕ್ಕಂಥ ಯಜಮಾನದ ಮೇಲಿಲ್ಲ, ಅದನ್ನು ನಿರ್ವಹಣೆ ಮಾಡತಕ್ಕಂಥ ಋತ್ವಿಕಗಳ ಮೇಲಿದೆ. ಋತ್ವಿಕಗಳ ಪಡೆ ಬಹಳ ದೊಡ್ಡದು. ಇದರ ಅರ್ಥ ಯಜಮಾನನಿಗೆ ಮಾತ್ರ ಪಾಪ ಬರುತ್ತೆ ಅಂತಲ್ಲ, ಋತ್ವಿಕಗೂ ಪಾಪ ಇದೆ. ಅಂದ್ರೆ ಆ ಪಾಪ ನಾವು ಕಟ್ಟಿಕೊಳ್ಬೇಕಾಗತ್ತೆ ಅನ್ನೋದು ಒಂದು ಅಂಶ. ಯಾರು ಶಾಸ್ತ್ರದ ಜ್ಞಾನ ಇಲ್ಲದವರನ್ನ ಋತ್ವಿಕಗಳಾಗಿ ನಾವು ವರ್ಣೆ ಮಾಡಿದರೆ ಅದರಿಂದ ಅವರಿಗೆ ದೋಷ ಇದೆ, ಅದಿಲ್ಲ ಅಂತಲ್ಲ. ಆದರೆ ಅಂಥ ಋತ್ವಿಕ್ಕಿನಿಂದ ಕರ್ಮವನ್ನು ಮಾಡಿಸಿದ ನಮಗೂ ದೋಷ ಬರುತ್ತೆ. ಹಾಗಾಗಿ ಯಜ್ಞ ಮಾಡಬೇಕಾಗಿದ್ದರೆ ಒಂದು ಮೂಲಭೂತವಾದ ಅನುಸಂಧಾನವನ್ನು ಇಲ್ಲಿ ಕೊಟ್ಟಿದೆ. ಒಂದು ಯಜ್ಞದ ಅಭಿಮಾನಿ ದೇವತೆ ಪ್ರಾಣದೇವರು ಯಜ್ಞವನ್ನು ತಿಳಿದು ಯಜ್ಞಕ್ಕೆ ಪಾವಿತ್ರ್ಯವನ್ನು ಕೊಟ್ಟು ಅದರ ಪುಣ್ಯಫಲವನ್ನು ನಮಗೆ ಕೊಟ್ಟು ಆ ಯಜ್ಞವನ್ನು ಭಗವಂತನಿಗೆ ಅರ್ಪಿಸುವವರು ಪ್ರಾಣದೇವರು. ಈ ಅನುಸಂಧಾನ ಪ್ರತಿಯೊಂದು ಯಜ್ಞದಲ್ಲಿ ಅಂದರೆ ಪ್ರತಿಯೊಂದು ಕ್ರಿಯೆಯಲ್ಲಿ ಜನರಲೈಸ್ ಮಾಡೋಣ, ನಮ್ಮ ಕಾಲಕ್ಕೆ ಇವಾಗ ವಿಧ ನಮ್ಮಲ್ಲಿ ನಾಲ್ಕು ಜನ ಋತ್ವಿಜನ ನಮ್ಮ ನಿತ್ಯ ಯಜ್ಞದಲ್ಲಿ ಇರ್ತಾರಲ್ಲ, ಮೂರು ಋತ್ವಿಜರು ವಾಗೇಂದ್ರಿಯದಲ್ಲಿ ಇದ್ದಾರೆ. ನಾವು ಋಗ್ವೇದದ ಮಂತ್ರಗಳನ್ನು ಪಠಿಸುವಾಗ ನಾವೇ ಹೋತ್ರಾದೆವು, ಯಜುರ್ವೇದದ ಮಂತ್ರಗಳನ್ನು ಪಠಿಸಿ ಭಗವಂತನಿಗೆ ಅರ್ಚನೆ ಮಾಡುವಾಗ ನಾವೇ ಅಧ್ವರಿಗಳಾದೆವು, ಸಾಮವೇದವನ್ನು ಪಠನ ಮಾಡಿದ್ರೆ ನಾವೇ ಉತ್ತರ. ವಾಗೇಂದ್ರಿಯದಲ್ಲೇ ಈ ಮೂರು ಋತ್ವಿಕಗಳು ಬಂದರು ನಮ್ಮ ನಿತ್ಯ ಆಚರಣೆ. ಬ್ರಹ್ಮ ಒಳಗಿನಿಂದ ಯಾವುದು ಸರಿ ಯಾವ ತಪ್ಪು ಹೇಗೆ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಭಗವಂತನನ್ನ ಸದಾ ಸ್ಮರಣೆ ಮಾಡತಕ್ಕಂತಹ ಮನಸ್ಸು ಒಳಗಿದೆ. ಇದು ಹೇಗಿರಬೇಕು ಅನ್ನೋದು ನಮ್ಮ ನಿತ್ಯಚರಣೆ ನೋಡಿದ್ರೆ ನಾಲ್ಕು ಜನ ಪುರೋಹಿತರು ಹೊರಗಿದವರು. ಈಗ ನಮಗೆ ತೊಂದರೆ ಮಾಡೋದು ಹೊರಗಿನ ಪುರೋಹಿತರು. ಕುಡಿಯುವಂತೆ ಎಚ್ಚರ ವಹಿಸಬೇಕು. ಅದರಲ್ಲಿ ಒಂದು ವೇಳೆ ಬ್ರಹ್ಮ ಅಂದ್ರೆ ನಾವು ಋಗ್ವೇದವೋ ಯಜುರ್ವೇದವೋ ಸಾಮವೇದವೋ ಮಂತ್ರ ಪಠಣ ಮಾಡ್ತಾ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ, ಆವಾಗ ಬ್ರಹ್ಮ ಇದ್ದಾನೆ ಅಂದ್ರೆ ನಮ್ಮ ಒಳಗಿನ ಮನಸ್ಸು ಅದು ವ್ಯಾಪಾರದಲ್ಲಿ ಅಂದ್ರೆ ದೇವರನ್ನು ಬಿಟ್ಟು ಏನನ್ನು ಯೋಚನೆ ಮಾಡಿದ್ದಾರೆ. ಇದು ಸಹಜವಾಗಿ ನಡೆಯುವಂತ ಕಾನ್ಸಂಟ್ರೇಷನ್ ಇಲ್ಲದೆ ಪೂಜೆ ಮಾಡುವಂತರ್ಥ. ಯಜ್ಞದಲ್ಲಿ ಬ್ರಹ್ಮ ದಾರಿ ತಪ್ಪುವುದು ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲದೆ ಪೂಜೆ ಮಾಡುವುದು, ಕಾನ್ಸಂಟ್ರೇಷನ್ ಇಲ್ಲದೆ ಜಪ ಮಾಡುವುದು. ಆವಾಗ ಮನಸ್ಸು ದೂರ ಹೋಯಿತು, ಪ್ರಾಣದೇವರ ಒಂದು ಪಾದ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಹಾಗೆ ಏನಾಗುತ್ತೆ ಅದು ಒಗ್ಗಾಲಿನ ನಡೆ, ಒಗ್ಗಾಲಿಯ ರಥ, ಒಂದು ಗಾಲಿಯ ರಥ, ಒಂದು ಗಾಲಿನ ಮನುಷ್ಯನ ನಡೆಯಂತೆ ಆ ಆರಾಧನೆ ನಷ್ಟವಾಗುವುದು. ಆರಾಧನೆಗೆ ಅರ್ಥವಾದ್ರೆ ಆರಾಧನೆ ಮಾಡಿರತಕ್ಕಂಥ ಯಜಮಾನನೂ ಅದರ ನಷ್ಟಕ್ಕೆ ಪಾಲ. ನಷ್ಟ ಅಂದ್ರೆ ಬರೇ ಹೋಗುವುದಷ್ಟೇ ಅಲ್ಲ, ಆಮೇಲೆ ಸಹಿಷ್ಠವಾ ಪಾಪೀಯ ಅನ್ಕೋತಿ, ಭಗವಂತನ ಆರಾಧನೆ ಮಾಡಿ ಅದರಿಂದ ಪಾಪ ಕಟ್ಟಿಕೊಂಡಾಗ ಏಕಾಗ್ರತೆ ಇಲ್ಲದೆ ಇನ್ಯಾವುದನ್ನೂ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಎದುರಿನಲ್ಲಿ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗದೋಪ್ಯವ ವಿಸ್ಮರೇತ್ ಪುನರೀವಾಕ್ಷಂಗವ ಅಭ್ಯಾಭ್ಯಂತರ ಶುಚಿ ಇಂತ ಬಾಯಿಯಲ್ಲಿ ಹೇಳ್ತಾ ಮನಸ್ಸಿನಲ್ಲಿ ತಾನು ಪವಿತ್ರ ಅನ್ನುವ ಭಾವನೆಯೇ ಇಲ್ಲ. ಹೀಗಿದ್ರೆ ಆ ಮಂತ್ರದಲ್ಲಿ ನಂಬಿಕೆ ಇರಬೇಕಲ್ಲ. ಆಮೇಲೆ ಅನೇಕ ಮಂದಿಗೆ ಅಪವಿತ್ರ ಪವಿತ್ರ ಹೇಳ್ತಾ ಇರ್ತಾರೆ, ಹೇಳ್ತಾ ಇರುವಾಗಲೇ ಆ ಮಂತ್ರ ಹೇಳ್ತಾ ಇರುವಾಗಲೇ ಯಾರಾದ್ರೂ ಪಕ್ಕ ಆಚೆಗೆ ಹೋಗುವಾಗ ಸಮೀಪದಲ್ಲಿ ಹೋದರೆ ಕಂಡುಕೊಳ್ಳೋದಿಲ್ವ, ಮಡಿಯಲ್ಲಿ ತಂದಿಲ್ವ, ಮತ್ತೆ ಸ್ನಾನ ಕೊಡ್ತಾರೆ. ಹಾಗಾದ್ರೆ ಅವರ ಮಂತ್ರ ಹೇಳಿದ ದಂಡ ಆಯ್ತು. ಪವಿತ್ರ ಪವಿತ್ರವ ಸರ್ವಾವಸ್ಥಾಂಗದೋಪಿವ ಯಸ್ಮರೇತ್ ಪುನರೀಕಾಕ್ಷಂ, ಸದಾ ಭಗವಂತನನ್ನು ಸ್ಮರಣೆ ಮಾಡಿದಾಗ ನಾನು ಮಡಿ ಅನ್ನೋದು ಬಾಯಲ್ಲಿ ಹೇಳಿದ್ದು ಮನಸ್ಸು ಒಪ್ಪುವುದಿಲ್ಲ ಅದಕ್ಕೆ ಅದೇ ಯಾಕೆ ಮಡಿ ಆಗುತ್ತೆ ದೇವರು ಸ್ಮರಣೆ ಮಾಡಿದ್ರೆ ನಾವು ಸ್ನಾನ ಮಾಡುತ್ತೇವೆ, ಸ್ನಾನ ಮಾಡಿದ್ರೆ ಯಾಕೆ ಮಡಿ ಆಗುತ್ತೆ ಭಗವಂತ ಮನಸ್ಸನ್ನು ಕೂಡದೆ ಅದು ಗೊತ್ತಿಲ್ಲ. ಅಂದರೆ ಮಡಿಯನ್ನ ವಿಕೃತಗೊಳಿಸಿ ಬಾಹ್ಯಕ್ರಿಯೆಯನ್ನೇ ಮಡಿಯಿಂದ ತಗಿಸಿ ಭಗವಂತನ ಸ್ಮರಣೆಯನ್ನ ಮಡಿ ಎನ್ನುವುದನ್ನು ನಿರಾಕರಣೆ ಮಾಡ್ತದೆ ಮನಸ್ಸು. ಅದು ಅದು ಭಗವಂತನ ಪೂಜೆ ಮಾಡಿದ ಅಪಚಾರ. ಮನಸ್ಸು ಬ್ರಹ್ಮ ಧ್ವನಿ ಅವರು ಸಹಕಾರ ಮಾಡ್ತಾ ಇದ್ದಾರೆ, ಅಪವಾದಕ್ಕೆ ಅದಕ್ಕೆ ಅಪವಾದ ಹೇಳ್ತಾ ಇದ್ದಾನೆ. ಮಾಡುವುದಿಲ್ಲ ದಂಡ, ಏನು ಬೇರಿಲ್ಲ, ಇದು ಕೆಲವು ಆಗೂ ಇರುತ್ತೆ. ಪೂಜೆ ಮಾಡುವಾಗ ನೀವು ಸಿದ್ಧಾರ ಮಾಡ್ತಾರೋ ಸುಮ್ಮನೆ ವೇಸ್ಟ್ ಆಫ್ ಟೈಮ್, ಏನು ಪೂಜೆ ಮಾಡೋದು ಎಲ್ಲರೂ ಮಾಡ್ತಾ ನಾವು ಮಾಡೋದು. ಹೀಗೆ ಮನಸ್ಸು ಅದರ ಜೊತೆಗೆ ಕಾಪರೇಟ್ ಮಾಡಿದೆ, ಆಗ ಇಡೀ ಯಜ್ಞ ವ್ಯರ್ಥವಾಯಿತು ಅಂತ. ಈ ಇಡೀ ಯಜ್ಞ ಪ್ರಕ್ರಿಯೆಯಲ್ಲಿ ಹೇಳಿರತಕ್ಕಂಥದ್ದು ಸಾರ್ವಕಾಲಿಕವಾದ ಒಂದು ಸತ್ಯ ಇದೆ. ಆ ಅಪನಂಬಿಕೆಯಿಂದ ಒಮ್ಮೆ ಕೃಷ್ಣ ಮಠದಲ್ಲಿ ಬಾಲಿಯಿದ್ದೆ, ಯಾವುದೋ ಒಂದು ಪ್ರಸಂಗದಲ್ಲಿ ಬೇರೆ ಯಾವುದೋ ಒಂದು ಪುಸ್ತಕ ಅಷ್ಟಮಂಗಲ ಪ್ರಶ್ನೆ ಇತ್ತು. ಅಷ್ಟಮಂಗಲ ಪ್ರಶ್ನೆ ಇದ್ದಾಗ ಅಲ್ಲಿ ಕೆಲವು ಕೃಷ್ಣ ಮಠದಲ್ಲಿ ಕೆಲವು ಅಧಿಷ್ಠಗಳಾಗಿತ್ತು, ಬೆಂಕಿ ಬಿದ್ದು ಗೋಶಾಲೆ ಸುಟ್ಟು ಹೋಯಿತು, ಬೆಂಕಿಯಲ್ಲಿ ಸುಟ್ಟು ಹೋದವು ಜೀವಂತವಾಗಿ ಸುಟ್ಟು ಹೋದವು ದನಗಳು, ಒಂದೈದಾರು ದನಗಳು, ಆಮೇಲೆ ಒಂದು ಎಂಟು ದನಗಳು ಎಲ್ಲ ಬೆಂಕಿಯ ಗಾಯದಿಂದ ತಿಂಗಳುಗಟ್ಟಲೆ ಕರಲಾಡಿದವು. ಇದ್ದಕ್ಕಿದ್ದ ಹಾಗೆ ಮಠದಲ್ಲಿದ್ದ ಆನೆ ಬಿದ್ದು ಸುಟ್ಟು ಹೋಯಿತು. ಅದಕ್ಕೋಸ್ಕರ ಪ್ರಶ್ನೆ ಇದ್ದದ್ದಲ್ಲ, ಪ್ರಶ್ನೆ ಬೇರೆ ಯಾವುದೋ ಒಂದು ವಿಷಯಕ್ಕಿಂತ ಆ ಅಷ್ಟಮಂಗಲ ಪ್ರಶ್ನೆಯನ್ನ ಒಬ್ಬ ಕುದುವಾಡ, ನಾನು ಆ ಪ್ರಶ್ನೆ ಅವನು ವಿವರಿಸುವಾಗ ಅವನ ಪಕ್ಕದಲ್ಲಿ ಕೂತಿದ್ದೇನೆ. ಅವನು ಒಂದು ಪ್ರಾಸಂಗಿಕವಾಗಿ ಒಂದು ಸಂಗತಿ ಇದೆ, ಆ ಸಂಗತಿ ಹೇಳಲಿಕ್ಕೆ ಕಾರಣ ನಾನೊಂದು ಪ್ರಶ್ನೆ ಆಗಿದೆ. ಅಲ್ಲಿ ದೇವರನ್ನ ಇದ್ದ ಜಾಗದಿಂದ ಚಲನೆ ಮಾಡಿ ಪುನಃ ಪ್ರತಿಷ್ಠೆ ಮಾಡಿದರೆ ಹಿಂದಿನ ಸನ್ನಿಧಾನ ಬರುವುದಿಲ್ಲ ಅಂತ ಹೇಳಿದ. ಇದು ಪ್ರಶ್ನೆ ಬಂದದ್ದು ಹೀಗೆ. ಆವಾಗ ನಾನು ಕೇಳಿದೆ, ಹಾಗಾದ್ರೆ ಕೃಷ್ಣನಲ್ಲಿ ಹಿಂದಿನ ಸನ್ನಿಧಾನ ಉಂಟೋ ಇಲ್ವೋ ಅಂತ ಕೇಳಿದೆ. ಯಾಕಂದ್ರೆ ಕೃಷ್ಣನನ್ನು ಚಲನೆ ಮಾಡಿ ಪುನಃ ಪ್ರತಿಷ್ಠೆ ಮಾಡಿದ್ದು ಈಗ ನೂರು ವರ್ಷದ ಕೆಳಗೆ ಕೃಷ್ಣನನ್ನ ಸಿಂಹಾಸನ ಅಂತ ಈಗ ಸ್ವಾಮಿ ತೀರ್ಥಗೊಡುವ ಕೋಣೆಯಲ್ಲಿಟ್ಟು ಗರ್ಭಗುಡಿಯನ್ನು ಜೀರ್ಣೋದ್ಧಾರ ಮಾಡಿದೆ. ಚಲನೆ ವಿಗ್ರಹವನ್ನು ನನಗೆ ತೆಗೆದು ಎರಡು ಮೂರು ಬಾರಿ ತೆಗೆದಿದ್ದ, ಅದು ಚಲನೆ ಆಗಿದೆ, ಕೃಷ್ಣನ ಚಲನೆ ಆಗಿದೆ. ಎರಡು ಬಾರಿ ಚಲನೆ ಆಗ್ತು ಗೊತ್ತುಂಟು ನಮಗೆ, ಒಂದು ಮೂರು ಬಾರಿ ಚಲನೆ ಆಗಿದೆ ಆಗಿರ್ಬೋದು, ಮೂರು ಸತಿ ಜೀರ್ಣೋದ್ಧಾರ ಆಗಿರ್ಬೋದು ಏಳ್ನೂರು ವರ್ಷಗಳ ಹೇಳಿದ್ರು. ಹಾಗಿದ್ದ ನಾನು ಕೇಳಿದೆ ಕೃಷ್ಣನಲ್ಲಿ ಆಗಲು ಸನ್ನಿಧಾನ ಇಲ್ಲ ಮುಂಚಿನ ಸಂಸ್ಕೃತಿ ಸನ್ನಿಧಾನ ಮೊದಲಿದ್ದ ಸನ್ನಿಧಾನ ಚಲನೆ ಆಗ್ತಾರೆ. ಸ್ಮರಣ ಸಂಗಾರಕ್ಕೆ ಹೋಗುತ್ತೇವೆ. ಅದು ಹೇಳಿದ ಅವನು ಪುನಃ ಸಾರಿ ಹೇಳಿದ ಮುಂಚೆ ಗೊಂದಲ ಆಯ್ತು. ಅದು ಹೇಳಿದ ಅದು ಸಾಮಾನ್ಯ ನಿಯಮ, ಅದಕ್ಕೆ ಇದು ಅಪವಾದ ಅಂತ. ಯಾಕೆ ಅಪವಾದ ಅಂದ್ರೆ ಇದು ಮಹಾಪುರುಷ ಪ್ರತಿಷ್ಠಿತ. ಇಲ್ಲಿ ಏನ್ ಮಾಡಿದ್ರು ಸನ್ನಿಧಾನ ಹೋಗುವುದಿಲ್ಲ. ಆದರೆ ಅದರಿಂದ ದೇಶಕ್ಕೆ ಅಥವಾ ವಿಶೇಷವಾಗಿ ಪರಿಸರದಲ್ಲಿ ಅನೇಕ ದುರಂತಗಳಾಗಬಹುದು. ಅದು ಯಾಕೆ ಅಂದ್ರೆ ನಿತ್ಯ ಸನ್ನಿಧಾನ ಇದೆ. ಒಂದು ವೇಳೆ ಪೂಜೆ ಮಾಡುವಾಗ ಇದನ್ನ ನಾವು ಬಹಿರಂಗವಾಗಿ ಹೇಳಬಾರದು, ನಾಸ್ತಿಕ್ಯದಿಂದ ಪೂಜೆ ಮಾಡಿದರೆ ಅದೆಷ್ಟ ಆಗುತ್ತೆ ಅಂತ. ದೇವರ ಮೇಲೆ ನಂಬಿಕೆ ಇಲ್ಲದೆ ಪೂಜೆ ನಡೆದಿದೆ ಇಲ್ಲಿ, ಹಾಗಾಗಿ ಅದೆಷ್ಟ ಆಗಿದೆ ಅಂತ. ಏನೋ ಇಷ್ಟ ಆಗುತ್ತೆ ಅಂತ ಕೇಳಿದ ಅವ ಹೇಳಿದ ಗೋನಾಶ ಅತಿರಿಕ್ತ ಕೋಪ ಗಜ ಅಂತ ನಾಶನ ಎಲ್ಲ ಹೇಳಿದ. ಅದೇ ಯಾಕೆ ಕಥೆ ಹೇಳಿದಂದ್ರೆ ಭಗವಂತನ ಸನ್ನಿಧಾನ ನಿರಂತರ ಇದ್ರೂ ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಇಲ್ಲದೆ ಇದ್ದರೆ ಅದು ಅನಿಷ್ಟವಾಗುತ್ತೆ. ಮಾಡಿದ ಪೂಜೆ ಸತ್ಫಲವನ್ನು ಕೊಡುವ ಬದಲು ಅನಿಷ್ಟವನ್ನು ಕೊಡುತ್ತೆ, ಅದನ್ನೇ ಇರುವುದಿಲ್ಲ. ಮಾನಸಿಕವಾಗಿ ಶ್ರದ್ಧೆ ಇಲ್ಲದೆ ಇದ್ದರೆ ಅಥವಾ ಆವಾಗ ಮನಸ್ಸು ವಿಚಲ ಆದರೆ ಸಹಿಷ್ಟ ಪಾಪೀಯ ಅನ್ನುವುದು, ಅವನು ಪುಣ್ಯ ಕರ್ಮವನ್ನು ಮಾಡಿ ಪಾಪ ಕಟ್ಟಿಕೊಳ್ಳುತ್ತಾನೆ. ಅದನ್ನು ಹೊರಗಿನ ವಾಗೇಂದ್ರಿಯದ ಕ್ರಿಯೆಗಿಂತಲೂ ಮಾನಸ ಕ್ರಿಯೆ ಮುಖ್ಯ. ಯಾಕಂದ್ರೆ ಇಲ್ಲಿಯೂ ನೋಡಿ, ಈ ಮೂರು ಜನ ಪುರೋಹಿತರಿದ್ದಾರಲ್ಲ, ಸಪೋಸ್ ಪುರೋಹಿತರು ಬಂತು ಹೇಳ ತಪ್ಪಿತು, ಏನ್ ಜನ ಆಗುದಿಲ್ಲ ಮತ್ತೆ ಹೇಳಿ ತಪ್ಪಿದ ಅದಕ್ಕೆ ಪ್ರಾಯಶ್ಚಿತ್ತ ಇದ್ದೀನಿ. ತಕ್ಷಣ ಬ್ರಹ್ಮ ಇದ್ದಾನಲ್ಲ ಅವ್ನು ನೀನು ಹೇಳಿ ತಪ್ಪು ಹೀಗೆ ಹೇಳು ಅಂತ ಯಾವಾಗ ಮಾತಾಡ್ಬೇಕು, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಮಾತು. ಅವ್ರು ಹೇಳು ಹೀಗೆ ತಪ್ಪು ಹೇಳಿದೆ ಹೀಗೆ ಹೇಳು, ಏನೇನು ವೇದದ ಪುರೋಹಿತ ತಪ್ಪು ಮಾಡಿದರೆ ತಕ್ಷಣ ಅವ್ರನ್ನ ಕರೆಕ್ಷನ್ ಮಾಡಿಸಿದ್ರು. ಅದಕ್ಕೆ ಎಂಜನ ಆಶ ಆಗುತ್ತೆ. ಸಾಮವೇದವರು ಜ್ಞಾನ ಮಾಡುವಾಗ ಇಲ್ಲವರು ಆಗ ತಪ್ಪಿದರೆ ಹೀಗೆಲ್ಲಪ್ಪ ಹೀಗೆ ಜ್ಞಾನ ಮಾಡಿ ಬೇರೆ ಅದನ್ನ ರೆಕ್ಟಿಫೈ ಮಾಡಬಹುದು. ಅದು ಯಜ್ಞದಲ್ಲಿ ಅನಿಷ್ಟವನ್ನು ಮಾಡುವುದಿಲ್ಲ, ಅದನ್ನ ನಮ್ಮ ಬಾಹ್ಯೇಂದ್ರಿಯಲ್ಲಿ ಹೆಚ್ಚಿನ ಕಡೆ ಆದ್ರೆ ಅದಕ್ಕೆ ಕ್ಷಮೆ ಇದೆ. ಆದ್ರೆ ಬ್ರಹ್ಮ ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಇಲ್ಲ, ಆದ್ರೆ ನೇರಾದ ಫಲ ಯಜಮಾನಿ. ಹಾಗೆ ಪೂಜೆಯಲ್ಲಿ ನಾವು ಹೊರಗಿನಿಂದ ಮಾಡತಕ್ಕಂತಹ ಕ್ರಿಯೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಬೇಕಾದಷ್ಟಾಗುತ್ತೆ, ಅಂದ್ರೆ ಏನು ದೋಷ ಇಲ್ಲ. ಪುಷ್ಪ ಸಮರ್ಪಿಯ ಇತ್ಯಾದಿ ನಾವು ಪುಷ್ಪ ಹಾಕೋದಿಲ್ಲ, ಒಂದು ರೋಟೆ ಒಂದು ಚಮಚ ನೀರು ಹಾಕಿದ್ರು ತಪ್ಪಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಭಗವಂತನಿಗೆ ಪುಷ್ಪಾರ್ಪಣೆ ನಾನು ಮಾಡ್ತಾ ಇರುವ ಅನುಸಂಧಾನ ಇದ್ರೆ ನಮ್ಮ ತೋಟದಲ್ಲಿ ಬೆಳೆದ ಎಲ್ಲ ಹೂವು ನಿನಗೆ ಅರ್ಪಿತ ಅಂತ ಮನಸ್ಸಲ್ಲಿ ಅನುಸಂಧಾನ ಮಾಡುವ ಒಂದು ಸೊಪ್ಪು ನೀರು ಕೊಟ್ಟರು ಸರಿ. ಅದ ಮುಖ್ಯ ಅಲ್ಲಿ ಬೇಕಾಗಿರೋದು ಮನಸ್ಸಿನ ಅನುಸಂಧಾನ. ಬಾಹ್ಯಕ್ರಿಯೆಯಲ್ಲಿರತಕ್ಕಂತಹ ವ್ಯತ್ಯಾಸಗಳಿಂದ ಪೂಜಾ ರೂಪ ಆಗುವುದಿಲ್ಲ. ಏನೇನೋ ಸಂಬಂಧ ನಾವು ಅಲ್ಲಿ ಹೇಳುವಾಗ ಇದು ನಾಡ್ದು ಸದ್ಯದಲ್ಲಿ ಬಂತು.